ನವವಿಧ ಭಕ್ತಿಯ ಎರಡನೇ ಲಕ್ಷಣ ಕೀರ್ತನ. ಭಗವಂತನ ನಾಮ ಸಂಕೀರ್ತನೆ ಇದು ಭಕ್ತಿಯ ಎರಡನೇ ಮೆಟ್ಟಿಲು. ಅಂತ ಶ್ರವಣ ಅನ್ನೋದು ಅಕ್ಲಿಷ್ಟ ಕಾರಿಣ, ಅಂದರೆ ದುಡ್ಡು ಖರ್ಚು ಇಲ್ಲ ಹೇಗೋ ಹಾಗೆ ಕೀರ್ತನಕ್ಕೂ ಕಷ್ಟಪಡಬೇಕಾದ್ದಿಲ್ಲ. ಶ್ರೋತ್ರೇಂದ್ರಿಯ ಅಂದರೆ ಕಿವಿಗೂ ಗಂಟಲಿಗೋ ಅಥವಾ ಬಾಯಿಗೆ ಬಹಳ ಹತ್ತಿರದ ಸಂಬಂಧ ಅಂತಿರೋದು. ಕಿವಿಯ ಮೂಲಕ ಏನು ಶ್ರವಣ ಮಾಡಿರ್ತೀವಲ್ಲ ಗಂಟಲಿನ ಮೂಲಕ ನಿರಂತರವಾಗಿ ಹೇಳುವುದೇ ಕೀರ್ತನ ಅಂತ. ಭಗವಂತನನ್ನು ಗಟ್ಟಿಯಾಗಿ ಹಾಗೆ ಸ್ತೋತ್ರ ಮಾಡುವುದೇ ಕೀರ್ತನೆ. ನಾವು ಸದಾಕಾಲ ಯಾವುದನ್ನು ಕೇಳ್ತೀವೋ ಅದನ್ನೇ ಆಮೇಲೆ ಹಾಡ್ತೀವಿ. ಅದು ಪರಮಾತ್ಮನ ವಿಷಯವಾಗಿದ್ದರೆ ಮೋಕ್ಷಕ್ಕೆ ದಾರಿಯಾಗತ್ತೆ. ಅದಕ್ಕೆ ಭಾಗವತ ಕಲಿಯುಗದಲ್ಲಿ ಸಂಕೀರ್ತನೆಗೆ ಭಾರೀ ಮಹತ್ವವನ್ನು ಕೊಟ್ಟು ತಿಳಿಸ್ಕೊಡುತ್ತೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಯಜಂತಿ ಸ್ಮ ಸುಮೇಧಸಃ ಅಂತ. ಕೀರ್ತನ ಅನ್ನೋದು ಒಂದು ಯಜ್ಞ ಅಂತ. ಯಜ್ಞ ಅಂದರೆ ಕೇವಲ ಹವಿಸ್ಸನ್ನು ಅಗ್ನಿಗೆ ಹಾಕೋದು ಅಥವಾ ಅರ್ಪಣೆ ಮಾಡೋದು ಅಂತ ಇಷ್ಟೇ ಅರ್ಥ ಅಲ್ಲ. ತನ್ನಲ್ಲಿರುವುದನ್ನೆಲ್ಲ ತನ್ನದಲ್ಲ, ಇದೆಲ್ಲವೂ ಭಗವಂತನದ್ದು, ನಂದೇನಿದೋ ಸ್ವಾಮಿ ನಿಂದೇ ಎಲ್ಲ ಇದೆಲ್ಲವೂ ಅಂಥೇಳಿ ಅನುಸಂಧಾನದಿಂದ ಅಹಂಕಾರ ಮಮಕಾರ ತ್ಯಾಗರೂಪವಾಗಿರ್ತಕ್ಕಂಥದ್ದು ಯಜ್ಞದ ರಹಸ್ಯ ಅಂತ. ಇದಂ ನಮಮ ನಮಮ ಅಂತ ಏನು ಹೇಳ್ತಾರಲ್ಲ ಅದು ಯಜ್ಞ ಅಂತ ಕರೆಸ್ಕೊಳತ್ತೆ ಅಂತ ಶ್ರೀಪಾದರಾಜರು ಉಗಾಭೋಗದಲ್ಲಿ ಹೇಳ್ತಾರೆ. ದಾನವು ಕೃತಯುಗದಿ, ಯಜನ ಯಾಜನವು ತ್ರೇತಾಯುಗದಿ, ದಾನವಾಂತಕನ ದೇವತಾರ್ಚನೆ ದ್ವಾಪರ ಯುಗದಿ, ಆ ಮಾನವರಿಗೆ ಎಷ್ಟೆಷ್ಟು ಫಲವೋ ಕಲಿಯುಗದಲ್ಲಿ ಗಾನದಿ ಕೇಶವಾಯನರು ಕೈಗೂಡುವನು ರಂಗವಿಠಲ ಅಂತ. ಬೇರೆ ಬೇರೆ ಯುಗಗಳಲ್ಲಿ ದಾನವು ಕೃತಯುಗದೆ, ಅಲ್ಲಿ ಭಾರೀ ದಾನ ಧರ್ಮಗಳನ್ನೆಲ್ಲ ಮಾಡಬೇಕಾಗಿತ್ತು. ಯಜನ ಯಾಜನವು ತ್ರೇತಾಯುಗದೆ, ಯಜ್ಞಗಳನ್ನು ಮಾಡೋದು ಮಾಡಿಸೋದು ಇದನ್ನೆಲ್ಲ ತ್ರೇತಾಯುಗದಲ್ಲಿ ಮಾಡಬೇಕಾಗಿತ್ತು. ದಾನವಾಂತಕನ ದೇವತಾರ್ಚನೆ ದ್ವಾಪರ ಯುಗದಲ್ಲಿ, ಪರಮಾತ್ಮನನ್ನು ವಿಶೇಷವಾಗಿ ಅರ್ಚನಾದಿಗಳನ್ನು ದ್ವಾಪರ ಯುಗದಲ್ಲಿ ಮಾಡಬೇಕಾಗಿತ್ತು. ಆ ಎಲ್ಲವೂ ಕೂಡ ಅತಿ ಕಠಿಣವಾಗಿರ್ತಕ್ಕಂಥದ್ದು, ಯಾಕಂದರೆ ಕಲಿಯುಗದ ಜನರಿಗೆ ಅಲ್ಪಶಕ್ತಿ ಅಲ್ಪ ಆಯುಸ್ಸು ಇತ್ಯಾದಿ ದೋಷಗಳಿಂದ ಇರ್ತಕ್ಕಂಥವನು ಮನುಷ್ಯ. ಅದಕ್ಕೆ ಆ ಎಲ್ಲ ಯುಗಗಳಲ್ಲಿ ಏನೇನು ಮಾಡಿದ್ರೆ ಆ ಮಾನವರಿಗೆ ಎಷ್ಟೆಷ್ಟು ಫಲ ಬರ್ತಿತ್ತಲ್ಲ, ಕಲಿಯುಗದಲ್ಲಿ ಗಾನದಿ ಕೇಶವಾಯನಲು ಅಂತ, ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಮಾಡಿದ್ರೆ ಆ ಎಲ್ಲ ಯುಗಧರ್ಮಗಳಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ದಾನ ಯಜ್ಞ ತಪಸ್ಸು ಹೀಗೆ ಬೇರೆ ಬೇರೆ ಏನೆಲ್ಲ ಕಾರ್ಯ ಮಾಡಿದ್ರೆ ಬರ್ತಿತ್ತಲ್ಲ, ಆ ಎಲ್ಲ ಪುಣ್ಯವನ್ನು ಕೂಡ ಪರಮಾತ್ಮ ಕಾರುಣ್ಯ ಮಾಡಿ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಗೆ ಅಷ್ಟೆಲ್ಲ ಫಲವನ್ನು ಭಗವಂತ ತಂದುಕೊಡ್ತಾನೆ ಅಂತ ಶ್ರೀಪಾದರಾಜರು ಉಗಾಭೋಗದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಉಪನಿಷತ್ತು ಹೇಳುತ್ತೆ ಕೀರ್ತನೆಗೆ ಬಹಳ ಮಹತ್ವವನ್ನು ತಿಳಿಸ್ಕೊಡುತ್ತೆ. ತದ್ದಿ ತಪಃ ತದ್ದಿ ತಪಃ ಅಂತ ಭಗವಂತನನ್ನು ಕುರಿತು ಕೀರ್ತನೆ ಮಾಡುವುದು ಒಂದು ದೊಡ್ಡ ತಪಸ್ಸು ಅಂತ ಉಪನಿಷತ್ತು ವರ್ಣನೆ ಮಾಡುತ್ತೆ. ನಮ್ಮೊಳಗೆ ಇರ್ತಕ್ಕಂಥ ಭಕ್ತಿಯನ್ನು ಅಥವಾ ಪ್ರೀತಿಯನ್ನು ಅಭಿವ್ಯಕ್ತಿಗೊಳಿಸೋದಕ್ಕೆ ಇರುವ ಏಕೈಕ ಮಾಧ್ಯಮ ಅಂತಾದರೆ ಅದು ಕೀರ್ತನ ಅಂತ. ಭಗವಂತನ ಅನುಗ್ರಹವನ್ನು ಸಂಪಾದಿಸಬೇಕು ಅಂತಾದರೆ ಕೀರ್ತನೆ ಅನ್ನೋದು ಅತೀ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಅಂತ. ನಮ್ಮೊಳಗಿರೋ ಭಕ್ತಿಯನ್ನು ಅಥವಾ ಪ್ರೀತಿಯನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಕೀರ್ತನ ಬಿಟ್ಟರೆ ಅನ್ಯ ಮಾರ್ಗ ಅನ್ನೋದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡಬೇಕು ಅಂತಾದರೆ, ಮಗು ತನ್ನ ತಂದೆ ತಾಯಿಯರನ್ನ ಮೊದಲ ಬಾರಿಗೆ ಅಪ್ಪ ಅಥವಾ ಅಮ್ಮ ಅಂತ ಕರೆದ್ರೆ ಅವರಿಗೆ ಭಾರೀ ಸಂತೋಷ ಆಗುತ್ತೆ. ಇದನ್ನು ಲೋಕದಲ್ಲಿ ನಾವು ಕಂಡಿದ್ದೀವಿ. ಹಾಗೆಯೇ ಜೀವನಾಗಿರ್ತಕ್ಕಂಥವನು ಜಗದೊಡೆಯನಾಗಿರ್ತಕ್ಕಂಥ ಭಗವಂತನನ್ನು ಭಕ್ತಿಯಿಂದ ಕರೆದ್ರೆ ಭಾರೀ ಸಂತೋಷ ಆಗುತ್ತೆ. ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸು ತಿಳಿಸುವಂತೆ, ನಿರ್ಗತ ದುರಿತ ದೇವವರೆಣ್ಯನೆಂದು ಆಧಾರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಅಂತ. ಪರಮಾತ್ಮ ಹೇಳ್ತಾನೆ, ನಾ ಬೇರೆ ಎಲ್ಲೆಲ್ಲೂ ಇಲ್ಲ, ಎಲ್ಲಿ ನನ್ನ ಭಕ್ತರೆಲ್ಲ ಮದ್ಭಕ್ತಾಹ ಎತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ನನ್ನ ಭಕ್ತರೆಲ್ಲ ನನ್ನ ಕುರಿತು ಎಲ್ಲಿ ವಿಶೇಷವಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರಾದಿಗಳನ್ನು ಮಾಡ್ತಾರಲ್ಲ, ನಾನು ಸದಾ ಅಲ್ಲಿ ಸನ್ನಿಹಿತನಾಗಿರ್ತೀನಿ ಅಂತ. ಆ ಕೀರ್ತನೆ ಮಾಡಬೇಕಾದ್ರೆ ಆ ಭಕ್ತನಾದವನಿಗೆ ಭಾವನೆ ಹೇಗಿರಬೇಕು ಅನ್ನೋದನ್ನು ಪಲವಿದು ಬಾಳದಕ್ಕೆ ಒಳಗೆ ಜಗನ್ನಾಥರು ತುಂಬ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಬಿಗಿದ ಕಂಠದಿಂ ದೃಗ್ಬಾಷ್ಪಗಳಿಂ ನಗೆ ಮೊಗದಿಂ ರೋ ಮೊಗಳಗೆದು ಮಿಗೆ ಸಂತೋಷದಿ ನೆಗೆದಾಡುತ್ತ ನಾಲ್ಮುಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ ಫಲವಿದು ಬಾಳುದೇಕೆ ಅಂತ. ಬಿಗಿದ ಕಂಠದಿಂ ಅಂದರೆ ಕಂಠ ಉಬ್ಬಿ ಬರಬೇಕು. ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನು ಕೀರ್ತನ ಮಾಡೋ ಕಾಲಕ್ಕೆ ದೃಗ್ಬಾಷ್ಪಗಳಿಂ ಕಣ್ಣಿನಲ್ಲಿ ಆನಂದ ಬಾಷ್ಪ ಅನ್ನೋದು ಬರಬೇಕು. ಆ ರೀತಿಯಾಗಿರ್ತಕ್ಕಂಥ ವಿಶೇಷ ಆನಂದವನ್ನು ಅನುಭವಿಸಿ ಆ ಎಲ್ಲ ಗುಣಚಿಂತನೆಯನ್ನು ಮಾಡ್ತಾ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರೆ ಅದು ಫಲವಿದು ಬಾಳೋದಕ್ಕೆ ಜೀವನದ ಸಾರ್ಥಕ್ಯ ಅಂತ ಜಗನ್ನಾಥದಾಸು ನಮಗೆ ಅಲ್ಲಿ ತಿಳಿಸ್ಕೊಡ್ತಾರೆ. ಈ ನಾಮ ಸಂಕೀರ್ತನೆ ಅಥವಾ ಸಂಕೀರ್ತನೆ ಅಂತ ಏನು ಹೇಳ್ತೀವಿ, ಸಮಸ್ತ ಪಾಪಗಳ ಪರಿಮಾರ್ಜನಕ್ಕೆ ಇದಕ್ಕಿಂತ ಬೇರೆ ಅನ್ಯ ಉಪಾಯ ಅನ್ನೋದಿಲ್ಲ. ಅದಕ್ಕೆ ಭಾಗವತನೇ ಉದಾಹರಣೆ ಕೊಡುತ್ತೆ. ಅಜಾಮಿಳನ ದೃಷ್ಟಾಂತ, ನಾರಾಯಣ ಅಂತ ದೂರೇ ಕ್ರೀಡನಕಾಸಕ್ತಂ ಬಾಲಂ ನಾರಾಯಣ ಸ್ವಯಂ ಅಂತ. ಎಲ್ಲೋ ದೂರದಲ್ಲಿ ಆಟ ಆಡ್ತಿರ್ತಕ್ಕಂಥ ತನ್ನ ಮಗನಾಗಿರ್ತಕ್ಕಂಥ ನಾರಾಯಣ ಅಂತ ಮೊದಲಿಗೆ ಉದ್ದೇಶ ಇದ್ದರೂ ಕೂಡ ಆಮೇಲೆ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆ ಬಂದು ತನ್ನ ಎಲ್ಲ ಪಾಪಗಳಿಂದ ವಿನಿರ್ಮುಕ್ತನಾಗಿ ಅವನು ಮೋಕ್ಷವನ್ನು ಹೊಂದಿದ ಅಂತ ಕೇಳ್ತೀವಿ. ಇನ್ನು ಶ್ರೀಮದಾಚಾರ್ಯ ಹೇಳ್ತಾರೆ, ನಾಮಸ್ಮರಣೆಗೆ ಪಾಪ ಪರಿಹಾರಕ ಶಕ್ತಿ ಎಷ್ಟಿದೆ ಅಂತ ಜೀವನಿಗೆ ಪ್ರಶ್ನೆ ಬಂದರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸ್ಕೊಡ್ತಾರೆ. ನಾಮ್ನೋತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತು ಅಶಕ್ನೋತಿ ಪಾತಕಂ ಪಾತಕಿ ಜನಾಹ ಅಂತ. ನಾಮಸ್ಮರಣೆಯನ್ನು ಭಕ್ತಿಯಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದರೆ ಅದಕ್ಕೆ ಪಾಪ ಪರಿಹಾರಕತ್ವ ಶಕ್ತಿ ಎಷ್ಟಿದೆ ಅಂತ ಕೇಳಿದ್ರೆ ಪರಮ ಪಾಪಿಷ್ಟನಾಗಿರ್ತಕ್ಕಂಥ ಜೀವಿಗೂ ಕೂಡ ಅಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಾಮಸ್ಮರಣೆಯ ಶಕ್ತಿ ಅನ್ನೋದು. ಅದನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಶ್ರವಣ ಮತ್ತು ಕೀರ್ತನೆ ಇವುಗಳಿಗೆ ಭಾರೀ ಮಹತ್ವವನ್ನು ಕೊಟ್ಟಿರೋದು. ಮೊದಲಿಗೆ ಶ್ರವಣ, ನಂತರ ಕೀರ್ತನ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶ್ರವಣ ಮಾಡಿರೋದ್ರಿಂದ ನಾವು ನಮ್ಮ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಭಾಗವತ, ಭಾರತ, ರಾಮಾಯಣ ಇತ್ಯಾದಿ ಪ್ರಸಂಗಗಳ ಮೂಲಕ ಜಗತ್ತಿಗೆ ಭಗವಂತ ಏನು ಶಿಕ್ಷಣವನ್ನು ಕೊಟ್ಟಿಯಲ್ಲ ಅದೆಲ್ಲ ಜ್ಞಾನಿಗಳು ನಮಗೆ ತಿಳಿಸ್ಕೊಡ್ತಾರೆ. ಆ ರೀತಿಯಾಗಿ ನಾವು ಶ್ರವಣ ಮಾಡಿ ಅದನ್ನು ನಿರಂತರವಾಗಿ ಮನನ ಮಾಡಿ ನಂತರ ಕೀರ್ತನ ಅನ್ನೋದು ಮಾಡಿದ್ರೆ ನಮಗೆ ಜೀವನದಲ್ಲಿ ಅಕಸ್ಮಾತ್ ಏನಾದರೂ ಪ್ರಾರಬ್ಧ ಕರ್ಮವಶಾತೋ ಅಥವಾ ಅಜ್ಞಾನಾದಿಗಳ ಕಾರಣಕ್ಕಾಗಿ ನಾವೇನಾದ್ರೂ ತಪ್ಪು ಮಾಡಿದರೂ ಕೂಡ ಅದರಿಂದ ತಿದ್ಕೊಳ್ಳುವಂಥ ಪ್ರಸಂಗ ಅನ್ನೋದು ಬರ್ತಾ ಇದೆ. ಅದಕ್ಕೆ ನಾರದರು ಒಂದು ಕಡೆ ಹೇಳ್ತಾರೆ, ನಾರಾಯಣೇತಿ ನಾಮೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಗೋರೆ ಪತಂತಿ ತ್ಯೇತದ ಅದ್ಭುತಂ ಅಂತ. ಇಂಥ ಸುಲಭವಾಗಿರ್ತಕ್ಕಂಥ ಪರಮಾತ್ಮನ ನಾಮ ಇದೆ, ನಾರಾಯಣ, ಹರಿ, ಕೃಷ್ಣ, ಯಾವುದಾದ್ರೂ ಸರಿ, ಅಂಥ ಸುಲಭವಾಗಿರ್ತಕ್ಕಂಥ ನಾಮ ಅನ್ನೋದಿದೆ. ವಾಗಸ್ತಿ ವಶವರ್ತಿನಿ, ನಾಲಿಗೆ ನಿಮ್ಮ ಹಿಡಿತದಲ್ಲಿದೆ, ಆದರೂ ಕೂಡ ನರಕದಲ್ಲಿ ಇಷ್ಟು ಜನ ಯಾಕಿದ್ದಾರೆ ಅಂತ. ಅಂದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ನಾಮಸ್ಮರಣೆ ಮಾಡಿದರೆ ಪಾಪ ಪರಿಹಾರ, ಆ ರೀತಿಯಾಗಿ ಮಾಡಲಿಲ್ಲ ಅಂತಾದರೆ ನರಕಾದಿ ಅನರ್ಥಗಳಿಗೆ ಕಾರಣ ಆಗ್ತಾ ಇದೆ. ಅದಕ್ಕೆ ಸದಾಕಾಲ ಭಗವನ್ ನಾಮಸ್ಮರಣೆ ಮಾಡಬೇಕು ಅಂತ. ಹಾಗೆ ಮಾಡೋದ್ರಿಂದ ಎಷ್ಟು ಜನ್ಮಗಳ ಎಷ್ಟು ಪಾಪಗಳು ಪರಿಹಾರ ಆಗುತ್ತೆ ಅಂತ ಕೇಳಿದ್ರೆ, ನಾರಾಯಣೋ ನಾಮ ನರೋ ನಾರಾಯಣಂ ಪ್ರಸ್ಯ ಚೋರಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ ಅಂತ. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ, ಅನೇಕ ಜನ್ಮ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪವೂ ಕೂಡ ಪರಮಾತ್ಮನ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದರೆ ಆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತಾ ಇದೆ. ಹರಿಕಥಾಮೃತಸಾರದಲ್ಲೇ ಜಗನ್ನಾಥಾಸ್ ಹೇಳ್ತಾರೆ, ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸುಗವಾದರಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದೊಂದೊಮ್ಮೆ ಹರಿ ನಿಟ್ಟು ಸರಿ ನಿಮ್ಮ ಬಾಯ್ದರೆದು ಹರಿ ಬಿಟ್ಟಲ ಸಲಹೆಯಿಂದನಲು ಕೈಗೊಟ್ಟು ಕಾವ ಕೃಪಾಳು ಸಂತತ ತನ್ನ ಭಕುತರನು ಅಂತ. ಮೊದಲಿಗೆ ಯಾವುದೇ ಕಾರಣಕ್ಕಾಗಲಿ ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸುಗವಾದರಾಗಲಿ ಉದ್ದೇಶ ಯಾವುದಾರ ಆಗಲಿ ಮೊದಲು ಹರಿನಾಮ ಸಂಕೀರ್ತನೆಯನ್ನು ಮಾಡಿರಿ. ಆವಾಗ ಯಾವಾಗ ಹರಿ ಬಿಟ್ಟಲ ವಿತ್ ಅಂದರೆ ಜ್ಞಾನ ತಾನ್ ಶೂನ್ಯಾನ್ ಲಾತಿ ಪರಿಗೃಣಾತಿ ಇತಿ ವಿಠಲ ಅಂತ. ಯಾರು ಜ್ಞಾನ ಶೂನ್ಯನಾಗಿರ್ತಾನೋ ಅಂಥವನನ್ನು ಕೂಡ ಅಜ್ಞಾನವನ್ನು ನಾಶ ಮಾಡಿ ಭಗವಂತ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಅದಕ್ಕೆ ವಿಠಲ ಅಂತ. ಆ ವಿಠಲ ಅನ್ನೋ ನಾಮಸ್ಮರಣೆಯನ್ನು ಜ್ಞಾನವನ್ನು ಅದರಿಂದ ಅದರ ಅರ್ಥ ಏನೋ ಅನುಸಂಧಾನ ಏನೋ ಅಂತ ತಿಳ್ಕೊಂಡು ಯಾವುದೇ ಕಾರಣಕ್ಕಾಗಿ ಅದನ್ನು ಮಾಡಿದರೂ ಕೂಡ ಆ ಪರಮಾತ್ಮ ಪಾಪ ಪರಿಹಾರವನ್ನು ಮಾಡಿ ಇನ್ನಿಷ್ಟು ಹೆಚ್ಚಿನ ತತ್ವಜ್ಞಾನವನ್ನು ಕೊಟ್ಟು ಕೊನೆಗೆ ನಿಷ್ಕಾಮಕರ್ಮ ಮಾಡುವಂತೆ ಪ್ರವೃತ್ತಿ ಉಂಟು ಮಾಡ್ತಾನೆ ಭಗವಂತ. ಅಂಥ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಸದಾಕಾಲ ಮಾಡಬೇಕು ಅಂತ. ಆ ಕೀರ್ತನೆ ಅನ್ನೋದು ತನ್ನಿಂದ ತಾನಾಗೆ ಬರುವಂಥದ್ದಲ್ಲ. ಆ ಕೀರ್ತನೆ ಬರಬೇಕು ಅಂತ ಆದರೆ ಮೊದಲಿಗೆ ಶ್ರವಣ ಅನ್ನೋದು ಕೇಳುವುದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆ ಕೇಳುವುದಕ್ಕಿಂತ ಹೇಳುವುದು ಇನ್ನೂ ಮುಖ್ಯ. ಯಾಕಂದರೆ ಕೇಳುವಾಗ ಕಾನ್ಸಂಟ್ರೇಷನ್ ಇಲ್ಲದೇ ಇದು ನಡೆಯುತ್ತೆ, ಆದರೆ ಹೇಳಬೇಕಾದ್ರೆ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಶ್ರವಣ ಮಾಡಿದ್ದನ್ನು ಕೀರ್ತನ ಮಾಡಿದರೆ ಇನ್ನೂ 10 ಪಟ್ಟು ಹೆಚ್ಚೇ ಪುಣ್ಯ ಬರ್ತಾ ಇದೆ ಅಂತ. ಅದಕ್ಕೆ ಪ್ರಹ್ಲಾದರಾಜರ ದೃಷ್ಟಾಂತ ನೋಡಬೇಕು. ಪ್ರಹ್ಲಾದರಾಜರು ನಾರದರಿಂದ ಶ್ರವಣ ಮಾಡಿದ್ರು, ಆಮೇಲೆ ಆ ಹಿರಣ್ಯಕಶಿಪುವಿನಲ್ಲಿರ್ತಕ್ಕಂಥ ಸುಜೀವಿ, ಹಿರಣ್ಯಕಶಿಪುವಿನಲ್ಲಿ ಜೀವದ್ವಯಾವೇಶ, ಅಲ್ಲಿ ಸುಜೀವಿ ಏನು ಜಯ ಇದ್ದಲ್ಲ ಅವನಿಗೆ ಶ್ರವಣವನ್ನು ಮಾಡಿಸ್ದ ಅಂತ. ಹೀಗೆ ದೇವರ ಅಥವಾ ಭಗವಂತನ ಮಹಿಮೆಯನ್ನು ಹೇಳುವವರಿದ್ದಾಗ ಶ್ರವಣ ಮಾಡಬೇಕು, ಕೇಳುವವರಿದ್ದಾಗ ಶ್ರವಣ ಮಾಡಿಸಬೇಕು ಅಂದರೆ ಕೀರ್ತನ ಮಾಡಬೇಕು ಅಂತ. ಅಕಸ್ಮಾತ್ ಯಾರೂ ಇಲ್ಲದೇ ಇದ್ದರೆ ನಿಮ್ಮಷ್ಟಕ್ಕೆ ನೀವೇ ಹೇಳಿ ತತ್ವಾಭಿಮಾನಿ ದೇವತೆಗಳು ಕೇಳ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ದೇವಾಹ ಅದ್ಯಾಪಿ ಶೃಣ್ವತೆ ಮನ್ವತೆ ಸದಾ ಅಂತ. ಯಾವ ದೇವತೆಗಳು ಕೇಳ್ತಾರೆ ಅಂದರೆ ಶ್ರವಣೇಂದ್ರಿಯದಲ್ಲಿ ಎಲ್ಲ ದಿಗ್ದೇವತೆಗಳು ಕೂಡ ಇರುವಂಥದ್ದು, ನಾಲಿಗೆಯಲ್ಲಿ ವರುಣ ಅಗ್ನಿ ಅವರೆಲ್ಲ ಇರ್ತಾರೆ. ಆ ಎಲ್ಲ ದೇವತೆಗಳು ಕೇಳ್ತಾರೆ, ಕೇಳಿದ್ದನ್ನು ಮತ್ತೆ ನಮ್ಮಿಂದ ನುಡಿಸ್ತಾರೆ. ಅದಕ್ಕೆ ಜೀವನಿಗೆ ಕೀರ್ತನ ಮಾಡಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅನುಸಂಧಾನ ಅಂದರೆ ವಿಷ್ಣೋಹ ಕೀರ್ತನಂ ಅಂತ. ನಾವು ಏನೇ ಮಾತಾಡಿದ್ರೂ ಕೂಡ ಸರ್ವ ಮಾತುಗಳೆಲ್ಲ ಮಂತ್ರವೂ ಆಗಬೇಕು ಅಂದರೆ ವಿಷ್ಣೋಹ ಕೀರ್ತನಂ ಆಗಬೇಕು. ಆ ಅನುಸಂಧಾನವನ್ನು ಜೀವ ಅಳವಡಿಸ್ಕೋಬೇಕು ಅಂತ ಜಗನ್ನಾಥಾಸರು ಹೇಳ್ತಾರೆ. ನಾಲಿಗೆಯೊಳಿಗೆ ವರುಣ ಮತ್ತು ಚೆಣು ನಾಲಿಗೆಯೊಳಗೆ ಉಪೇಂದ್ರ ಇಂದ್ರರು ಅಂತ ಆಯಾ ಭಾಗದಲ್ಲಿ ಯಾವ್ಯಾವ ದೇವತೆಗಳಿರ್ತಾರೆ ಅಂತೆಲ್ಲ ನಮಗೆ ಮಾತೃಕಾ ಸಂಧಿಯಲ್ಲಿ ವಿಶೇಷವಾಗಿ ತಿಳಿಸ್ಕೊಟ್ಟಿರುವಂಥದ್ದು. ಆ ನಾಲಿಗೆ ಡಬಲ್ ಡ್ಯೂಟಿ, ರುಚಿಯನ್ನು ಗ್ರಹಣ ಮಾಡುತ್ತೆ, ಕೀರ್ತನವನ್ನು ಮಾಡುತ್ತೆ. ಆ ಕೀರ್ತನವನ್ನು ನಾವೇ ಸ್ವತಃ ಮಾಡಲಿಕ್ಕಾಗಲ್ಲ, ಅಲ್ಲಿರ್ತಕ್ಕಂಥ ವರುಣ ಅಗ್ನಿ ಮೊದಲಾಗಿರ್ತಕ್ಕಂಥ ದೇವತೆಗಳ ಕೀರ್ತನವನ್ನು ಮಾಡಿಸ್ತಾರೆ. ದಿಗ್ದೇವತೆಗಳು ಶ್ರವಣ ಮಾಡಿಸಿದ ಆ ದಿಗ್ದೇವತೆಗಳ ಮೂಲಕ ಶ್ರವಣ ಆಗಿದ್ದು ಈ ಎಲ್ಲ ದೇವತೆಗಳ ಮೂಲಕ ಕೀರ್ತನ ಅನ್ನೋದಾಗ್ತಾ ಇದೆ. ಅದಕ್ಕೆ ಜೀವನಿಗೆ ಇರಬೇಕಾಗಿರ್ತಕ್ಕಂಥ ಅನುಸಂಧಾನ ಅಂದರೆ ವಿಷ್ಣೋಹ ಕೀರ್ತನಂ ಅಂತ, ಭಗವಂತನ ಕೀರ್ತನವನ್ನೇ ಮಾಡಬೇಕು ಅಂತ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂದರೆ ಮಹಾಭಾರತ ತಿಳಿಸ್ಕೊಡುತ್ತೆ. ಶರಶಯ್ಯೆಯಲ್ಲಿ ಮಲಗಿರ್ತಕ್ಕಂಥ ಭೀಷ್ಮಾಚಾರ್ಯರೊಳಗೆ ಶ್ರೀಕೃಷ್ಣ ಆ ಧರ್ಮರಾಜಾದಿಗಳನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ಉಪದೇಶ ಮಾಡುವಂತೆ ಆದೇಶ ಮಾಡ್ತಾನೆ. ಅವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಕಾಶಕ್ತಿರ್ಮಮ ದೇವೇಶ ಪಾರ್ಥಾನುಬೋಧಯಿತು ಪ್ರಭು ಅಂತ. ಆ ರೀತಿಯಾಗಿ ಸಂಶಯ ಪಡ್ತಾರೆ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನೀನು ಹೇಳಿದಾಗೆ ಧರ್ಮರಾಜ ಕೇಳಿಲ್ಲ ಅಂತ ಆದಮೇಲೆ ನಾನು ಹೇಳಲಿಕ್ಕೆ ಸಾಧ್ಯವೂ ಇಲ್ಲ, ನಾನು ಹೇಳಿದ್ರೆ ಅವ್ರು ಕೇಳೋದೂ ಇಲ್ಲ ಅಂತ ಈ ರೀತಿಯಾಗಿ ಭೀಷ್ಮಾಚಾರ್ಯರು ತಮಗಿರ್ತಕ್ಕಂಥ ಸಂಶಯವನ್ನು ವ್ಯಕ್ತ ಮಾಡಿದಾಗ ಕೃಷ್ಣ ಹೇಳ್ತಾನೆ, ನಾನೇ ನಿಮ್ಮೊಳಗೆ ನಿಂತು ಉಪದೇಶ ಮಾಡ್ತೀನಿ ಅಂಥೇಳಿ ಅವ್ರಿಗೆ ಧೈರ್ಯ ತುಂಬಿ ತಾನೇ ಅವರೊಳಗೆ ನಿಂತು ಭೀಷ್ಮರಿಗೆ ಕೀರ್ತಿಯನ್ನು ಕೊಟ್ಟು ಧರ್ಮರಾಜನ ಸಂಶಯ ಭೀಷ್ಮಾಚಾರ್ಯರಿಂದ ಪರಿಹಾರ ಆಯಿತು ಈ ರೀತಿಯಾಗಿ. ಹೀಗೆ ಶ್ರವಣ ಕೀರ್ತನಾದಿಗಳನ್ನು ನಾವೇ ಮಾಡಿದ್ದೀವಿ ಅಂತ ಅಹಂಕಾರ ಮಮಕಾರದಿಂದ ಹೇಳ್ಕೊಳ್ಬಾರ್ದು. ಶ್ರವಣ ಕೀರ್ತನಾದಿಗಳನ್ನು ಭಗವಂತನೇ ನಮ್ಮೊಳಗೆ ಇದ್ದು ಮಾಡಿಸುವನು ಭಗವಂತನೇ ಅಂತ. ಅದಕ್ಕೆ ಇನ್ನೂ ದೃಷ್ಟಾಂತ ಒಂದು ಕೊಡಬೇಕು ಅಂತ ಆದರೆ ಭಾಗವತ ಧ್ರುವನ ಪ್ರಸಂಗದಲ್ಲಿ ಕೇಳ್ತೀವಿ, ಯೋಂತ ಪ್ರವಿಶ್ಯ ಮಮವಾಚ ಮೀಮಾಂ ಪ್ರಸುಪ್ತಾಂ ಸಂಜೀವಯ ತೆಕ್ಕಿಲ ಶಕ್ತಿ ಧರಸ್ವತಾಮ್ನ ಅಂತೆಲ್ಲ ಬರ್ತಾ ಇದ್ದಲ್ಲ. ಆ ಧ್ರುವನಿಗೆ ಅಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡಿದಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಅವಾಗ ಬಾಯಿಂದ ಮಾತೇ ಹೊರಡಲ್ಲ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಪಾಂಚಜನ್ಯ ಶಂಖವನ್ನು ಅವನ ಗಲ್ಲಕ್ಕೆ ಸ್ಪರ್ಶ ಮಾಡಿದಾಗ ಅವನಿಗೆ ಭಗವಂತ ಅಂತರ್ಯಾಮಿಯಾಗಿದ್ದು ನುಡಿಸಿದ್ದು ಅನ್ನೋ ಜ್ಞಾನ ಬರುತ್ತೆ. ಆವಾಗ ಅವನು ಮತ್ತಿಷ್ಟು ಪ್ರಾರ್ಥನೆ ಮಾಡ್ತಾನೆ. ಈ ಅನುಸಂಧಾನ ಪ್ರತಿಯೊಬ್ಬ ಉಪದೇಶಕನಿಗೂ ಉಪನ್ಯಾಸಕನಿಗೂ ಮುಖ್ಯವಾಗಿ ಇರ್ತಕ್ಕಂಥದ್ದಿರಬೇಕು. ಆವಾಗ ನಾವು ಮಾಡಿದ್ವಿ ಅದರಿಂದ ಆಯಿತು ಅಂತ ಅಹಂಕಾರಕ್ಕೆ ಅವಕಾಶವೇ ಇಲ್ಲ ಅಂಥೇಳಿ ಈ ರೀತಿಯಾಗಿ ಇಂಥ ಕೀರ್ತನ ಪ್ರಕಾರಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಭೀಷ್ಮಾಚಾರ್ ಅಂತ್ಯಕಾಲದಲ್ಲೂ ಶರಶಯ್ಯೆಯಲ್ಲಿ ಮಲಗಿದ್ದಾಗ ಕೂಡ ನಿರಂತರ ಭಗವಂತನನ್ನು ಸ್ತೋತ್ರ ಮಾಡಿದವರು. ಇನ್ನು ಶುಕಾಚಾರ್ ರುದ್ರಾವತಾರರು ಭಾಗವತ ಕಥಾ ಸಂಕೀರ್ತನೆ ನಿರಂತರ ಮಾಡಿ ಭಗವಂತನನ್ನು ಒಲುಮೆಗೆ ಪಾತ್ರರಾಗಿರ್ತಕ್ಕಂಥವರು. ನಾರದರು ಸದಾ ಹರಿನಾಮ ಸಂಕೀರ್ತನೆಯನ್ನು ಮಾಡಿದವರು. ಹೀಗೆ ಬೇಕಾದಷ್ಟು ಉದಾಹರಣೆಯನ್ನು. ಇನ್ನು ಶ್ರೀಮದಾಚಾರ್ಯರು ಕೂಡ ಕೀರ್ತನೆಗೆ ಬಹಳ ಒತ್ತು ಕೊಟ್ಟವರು ಅಂಥೇಳಿ, ತಾವು ಸೂರ್ಯೋದಯದಿಂದ ಸೂರ್ಯ ನಡುನೆತ್ತಿ ಬರುವವರೆಗೂ ಕೂಡ ನಿರಂತರವಾಗಿ ಪಾರಾಯಣವನ್ನು ಕೀರ್ತನಾದಿಗಳನ್ನು ಮಾಡ್ತಿದ್ದವರು ಅಂತ ನಾವು ಕೇಳ್ತೀವಿ. ತರಣಿ ಗಭಿಮುಖವಾಗಿ ಶಬ್ದಶಾಸ್ತ್ರವನ್ನು ಪಠಿಸಿ ಉರವಣಿಸಿ ಹಿಂದೆ ಮುಂದಾಗಿ ನಡೆದ ಅಂತ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ಬದರಿಯಲ್ಲಿ ಶ್ರೀಮದಾಚಾರ್ಯರು ನಾರಾಯಣನ ಸನ್ನಿಧಾನದಲ್ಲಿ ನಡೆಸಿರ್ತಕ್ಕಂಥ ಗೀತಾಭಾಷ್ಯ ಪ್ರವಚನದಿಂದ ಭಗವಂತ ಸಂತುಷ್ಟನಾಗ್ತಾನೆ. ಆವಾಗ ಆಚಾರ್ಯರಿಗೆ ರಾತ್ರಿ ಕಾಲದಲ್ಲೂ ಕೂಡ ಪ್ರವಚನ ಮಾಡಲಿಕ್ಕೆ ಆದೇಶ ಮಾಡಿದರೆ ಆ ಕಾಲದಲ್ಲೂ ರಾತ್ರಿ ಕಾಲದಲ್ಲೂ ಕೂಡ ಕೊರೆಯುವ ಚಳಿಯಲ್ಲೂ ಕೂಡ ಶ್ರೀಮದಾಚಾರ್ಯ ಶಿಷ್ಯರನ್ನೆಲ್ಲ ಎಬ್ಬಿಸಿ ಪಾಠವನ್ನು ಮಾಡಿ ತದ್ದಿ ತಪಃ ಅಂತ ಭಕ್ತಿಯಿಂದ ಪಾಠ ಪ್ರವಚನವನ್ನು ಮಾಡಿ ದೊಡ್ಡ ತಪಸ್ಸನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಆ ಮೂಲಕ ಕೀರ್ತನೆಯ ಮಹತ್ವವನ್ನು ಜಗತ್ತಿಗೆ ತೋರಿಸ್ಕೊಟ್ಟವರು ಶ್ರೀಮದಾಚಾರ್ಯರು ಅಂತೇಳಿ ಈ ರೀತಿಯಾಗಿ ಸುಮಧ್ವ ವಿಜಯ ಮೊದಲಾಗಿರ್ತಕ್ಕಂಥ ಎಲ್ಲ ಗ್ರಂಥಗಳು ಕೂಡ ಉಲ್ಲೇಖ ಮಾಡ್ತಾ ಇದೆ. ಆದ್ದರಿಂದ ಶ್ರವಣ ಎಷ್ಟು ಮುಖ್ಯವೋ ನಿರಂತರ ಶ್ರವಣದಿಂದ ಮನನ ಆದಮೇಲೆ ತಾನೇ ತಾನಾಗಿ ಕೀರ್ತನ ಅನ್ನೋದು ಬರ್ತಾ ಇದೆ. ಆದ್ದರಿಂದ ಶ್ರವಣ ಕೀರ್ತನ ಇದೆಲ್ಲವೂ ಕೂಡ ಭಕ್ತಿಯ ಅಂಗಗಳು ಅಂತ. ಆ ಒಂಬತ್ತು ಲಕ್ಷಣಗಳು ಸೇರಿದಾಗ ಮಾತ್ರ ಭಕ್ತಿ ಅನ್ನೋದಾಗತ್ತೆ. ಇಂಥ ಭಕ್ತಿಯಿಂದ ಮಾತ್ರ ಭಕ್ತೈಕ ಲಭ್ಯನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು.